ಈ ಸಿಡಿಲು ಹೊಡೆದಾಗ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗುತ್ತೆ ಸರ್. ಸೊ ಆ ವಿಚಾರದಲ್ಲೂ ನಮಗೆ ಡಿ ಸಿ ಕರೆಂಟ್ ರೆಡಿಮೇಡ್, ನಾವು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಆ ವಿಚಾರದಲ್ಲಿ ನಮಗೆ ನಿರಂತರವಾಗಿ ಮಳೆ ಗಾಳಿ ಚಳಿ ಏನೇ ಬಂದ್ರೂ ನಾವು ನಿರಂತರವಾಗಿ ವಿದ್ಯುತ್ ಸರಬರಾಜು ನಮ್ಮ ಮೆಟ್ರೋ ಚಲಾವಣೆ ಮತ್ತು ಆಪರೇಷನ್ಸ್ ಮೆಟ್ರೋ ಸ್ಟೇಷನ್ಸ್ಗೆ ಏನೇನು ಬೇಕೋ ಅದೆಲ್ಲ ನಾವು ಸೂಕ್ಷ್ಮವಾಗಿ ಸುರಕ್ಷಿತವಾಗಿ ಇಟ್ಕೊಂಡಿದ್ದೀವಿ. ಅಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಮೆಟ್ರೋದಲ್ಲಿ 11 ಗಂಟೆ ನಂತರನು ಕೂಡ ಪ್ರಯಾಣಿಕರು ಪ್ರಯಾಣ ಮಾಡದೇ ಇರಬಹುದು, ಆದರೆ ತಮ್ಮ ಒಂದು ತಾಂತ್ರಿಕ ವರ್ಗ ಸುರಕ್ಷಿತವಾಗಿ ಮೆಟ್ರೋವನ್ನು ಇಟ್ಕೊಳ್ಳೋ ಸಲುವಾಗಿ ತಾವು ಯಾವಾಗಲೂ ಎದ್ದುಕೊಂಡೇ ಇರ್ತೀರಿ, ಎಚ್ಚರವಾಗೇ ಇರಬೇಕಾಗತ್ತೆ. ಯಾಕಂದ್ರೆ ಮಳೆ ಯಾವುದೇ ಸಮಯದಲ್ಲಿ ಬರ್ಬೋದಲ್ಲ, ಜನ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಅದು ಬೇರೆ, ಆ ಜನ ಇರ್ತಾರೆ ಅವಾಗೆ, ಜನ ಇಲ್ಲಿದ್ದ ಸಮಯದಲ್ಲೂ ಕೂಡ ತಾವು ಸುರಕ್ಷಿತವಾಗಿ ಮತ್ತೆ ನಾಳೆ ಬೇಕಲ್ಲ, ಮತ್ತೆ ನಾಳೆ ಮತ್ತೆ ಪ್ರಯಾಣಿಕರು ಮತ್ತೆ ರೆಡಿಯಾಗಿರ್ಬೇಕು ಮತ್ತೆ ಮೆಟ್ರೋ ಲೈನು, ಅದು ಕೂಡ ತಾವು ಅಗದಿ ಏನು ಕಷ್ಟದಾಯಕವಾದ ಹಗಲಿರುಳು ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ, ತುಂಬ ಶ್ಲಾಘನೀಯ ಪ್ರತಿಯವರೇ. ಇನ್ನೊಂದು, ಈ ಬೆಂಗಳೂರಿನ ಮಳೆಯ ಪ್ರಮಾಣ ತೀವ್ರ ಹೆಚ್ಚಾಗಿರೋದ್ರಿಂದ ಈ ಭೂಗರ್ಭ ಮತ್ತೆ ಎಲಿವೇಟರ್ ಕಾರಿಡಾರ್ ಇವನ್ನು ಕೂಡ ತಾವು ಹೆಂಗ ವಿನ್ಯಾಸ ಮಾಡ್ತಾ ಇದ್ದೀರಿ, ಮತ್ತೆ ಈಗಾಗಲೇ ಮಾಡಲಾಗಿದೆ? ಹಾ ಸರ್, ಇವಾಗ ಹೇಳಿರೋ ವಿಚಾರದಲ್ಲೇ ನಾನು ಇದರಲ್ಲಿ ಇನ್ನ ಸಂಕ್ಷಿಪ್ತವಾಗಿ ನಾನು ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಎಸ್ಪೆಷಲಿ ಭೂಗರ್ಭ ಅಂದ್ರೆ ನಾವು ಈ ಟನಲ್ ಪೋರ್ಟಲ್ ಅಂತ ಕರಿತೀವಿ ಸರ್. ಈ ಟನಲ್ ಪೋರ್ಟಲ್ ಅಲ್ಲಿ ನಮಗೆ ಆಲ್ಮೋಸ್ಟ್ ಆಲ್ 100 ವರ್ಷದ ಫ್ಲಡ್ ಲೆವೆಲ್ಸ್ ನ ನಾವು ಎಸ್ಟಿಮೇಷನ್ ಮಾಡಿಕೊಂಡು ಅದನ್ನ ಟನಲ್ ಬೋರಿಂಗ್ ಮಾಡ್ತಾರೆ ಸರ್. ಅದಾದ್ಮೇಲೆ ಈ ಅಂಡರ್ಗ್ರೌಂಡ್ ಇದರಲ್ಲಿ ನಾವು ಸಂಪ್ ಕೆಪಾಸಿಟಿನ ಸಮ್ವೇರ್ ಅರೌಂಡ್ 7,000 to 10,000 ಲೀಟರ್ಸ್ ಪರ್ ಮಿನಿಟ್ ಅಷ್ಟು ಕ್ಯಾರಿಂಗ್ ಕೆಪಾಸಿಟಿನ ನಾವು ಅಳವಡಿಸ್ಕೊಂಡಿದ್ದೀವಿ. ಹಾಗಾಗಿ ಮಳೆ ಒಳಗಡೆ ಬಂದ್ರೂ, ಮಳೆ ನೀರು ಒಳಗಡೆ ಬಂದ್ರೂ, ಅದು ಸ್ಟಾಮ್ ವಾಟರ್ ಡ್ರೈನ್ ಅಂತಾರೆ, ಅದನ್ನು ಬಂದ್ರೂ ನಾವು ಡೈರೆಕ್ಟಾಗಿ ಅದನ್ನ ರೀಚಾನಲೈಸ್ ಮಾಡಿ ಸ್ಟಾಮ್ ವಾಟರ್ ಡ್ರೈನ್ಸ್ಗೆ ಬಿಡೋ ಅಂತ ಇದಿದೆ ಸರ್. ಮತ್ತು ವಾಟರ್ ಪ್ರೂಫಿಂಗ್ ಮೆಥಡಾಲಜೀಸ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ಇದರಿಂದ ನಮ್ಗೇನು ಎಸ್ಪೆಷಲಿ ಯಾಂತ್ರಿಕಗಳು ಅಂದರೆ ಎಕ್ವಿಪ್ಮೆಂಟ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಇದೆಲ್ಲ ವಾಟರ್ ಪ್ರೂಫಿಂಗ್ ಇರಬೇಕು ಸರ್. ಸೊ ಜಾಸ್ತಿ ನೀರಿನ ಕಾಂಟ್ಯಾಕ್ಟ್ ಬಂದಾಗ ಜಂಗ್ ಆಗೋದಾಗಲಿ ತುಕ್ಕಿ ಹಿಡಿಯೋದಾಗಲಿ, ಸೊ ಆ ವಿಚಾರಕ್ಕೆಲ್ಲ ನಮಗೆ ವಾಟರ್ ಪ್ರೂಫಿಂಗ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಇದು ದೀಸ್ ಆರ್ ದಿ ಮ್ಯಾಂಡೇಟರಿ ಕಾಂಪೊನೆಂಟ್ಸ್. ನೆಕ್ಸ್ಟ್ ಬಂದು ಈ ವೆಂಟಿಲೇಷನ್ ಅನ್ನೋದು ತುಂಬ ಮ್ಯಾಂಡೇಟರಿ ಮಾಡಿದ್ದಾರೆ. ಆ್ಯಂಡ್ ನಾನು ಒಂದೊಂದು ಸ್ಪಷ್ಟೀಕರಣದಿಂದ ಒಂದೊಂದು ಕಾಂಪೊನೆಂಟ್ ಅಷ್ಟೇ ಹೇಳ್ತಾ ಇದ್ದೀನಿ, ಬಟ್ ದೇರ್ ಈಸ್ ಅ ಮ್ಯಾನ್ಯುಯಲ್ ಸರ್, ಮೆಟ್ರೋ ಮ್ಯಾನ್ಯುಯಲ್ ಅಂತಾರೆ ಅದನ್ನು. ಅದರಲ್ಲಿ ಮ್ಯಾನ್ಯುಯಲಲ್ಲಿ ಎವ್ರಿಥಿಂಗ್ ಅಂದರೆ ಎಲ್ಲ ವಿಚಾರ ಸಂಬಂಧಪಟ್ಟಂಗೆ ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಅದರಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದನ್ನು ನಾವು ಅಳವಡಿಸ್ಕೊಂಡು ಅದರ ಅಂತಾನೆ ನಾವು ಹೋಗ್ತಾ ಇದ್ದೀವಿ. ಅದಲ್ಲದೇ ಈ ಸ್ಟೇಷನ್ ಎಂಟ್ರಿ ಮತ್ತು ಎಕ್ಸಿಟಲ್ಲಿ ವೆಂಟಿಲೇಷನ್ ಡಕ್ಟ್ಸ್ ಮತ್ತು ಶಾಫ್ಟ್ಸ್ ಇಟ್ಟಿರ್ತಾರೆ. ಸೊ ನೀವು ನಮ್ಮ ಮೆಜೆಸ್ಟಿಕ್ ಕೆಂಪೇಗೌಡ ನಾಡಪ್ರಭು ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಹೋದಾಗ ನಿಮಗೆ ವೆಂಟಿಲೇಷನ್ ಡಕ್ಟ್ಸ್ ಮತ್ತು ಶಾಫ್ಟ್ಸ್ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ಎಕ್ಸಾಸ್ಟ್ ಫ್ಯಾನ್ ಹಾಕಿದ ಅಲ್ಲಿನ ಸಕ್ಷನ್ ಆಗುತ್ತೆ, ನಿಮಗೆ ಹೊಸ ಗಾಳಿ ಬರುತ್ತೆ. ಸೊ ನಿಮಗೆ ಆ ಸಫಕೇಷನ್ ಆಕ್ಸಿಜನ್ ಇಲ್ಲ ಅನ್ನೋ ಇದು ಗೊತ್ತಾಗುತ್ತೆ. ಮತ್ತು ಇನ್ನೊಂದು ತುಂಬ ಅತಿ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ, ಇತ್ತೀಚಿನ ಜಾಸ್ತಿ ಜನ ಉಪಯೋಗಿಸ್ಕೊಳ್ಳೋದ್ರಿಂದ ಮೆಟ್ರೋ ಸಾರಿಗೆನ ಉಪಯೋಗಿಸ್ಕೊಳ್ಳೋದ್ರಿಂದ ತುಂಬಾನೇ ಜನ ಪೋಟಿ ಬಂದು ಇವಾಗ ಒಂದೇ ಮೆಟ್ರೋಲಿ ಎಲ್ಲರೂ ಹೋಗ್ಬೇಕು ಅನ್ನೋ ಇದರಿಂದ ಸ್ಟ್ಯಾಂಪೇಡ್ ಅಥವಾ ಕೈಂಡ್ ಆಫ್ ಓವರ್ ಪಾಪ್ಯುಲೇಷನ್ ಓವರ್ ಕ್ರೌಡ್ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಇವಾಗ ಏನು ಮಾಡಿದ್ದೀವಿ ಅಂದರೆ ಪ್ಲಾಟ್ಫಾರ್ಮ್ ಎಡ್ಜಿಂಗ್ ಆಗಿದೆ ಸರ್. ಇವಾಗ ಪ್ಲಾಟ್ಫಾರ್ಮ್ ಎಡ್ಜಿಂಗ್ ಅನ್ನೋದು ಒಂದು ಇಂಜಿನಿಯರಿಂಗ್ ಕಾನ್ಸೆಪ್ಟ್. ಅಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಮಳೆ ನೀರು ಪ್ಲಾಟ್ಫಾರ್ಮ್ಗೆ ಹೋಗ್ಬಾರ್ದು, ಮತ್ತೆ ಆ ಪ್ಲಾಟ್ಫಾರ್ಮ್ ಅಲ್ಲಿರೋ ನೀರು ಅಲ್ಲಿ ಟ್ರ್ಯಾಕ್ಗೆ ಹೋಗ್ಬಾರ್ದು. ಸೊ ಅದಕ್ಕೆ ಹಾಗೆ ಡ್ರೈನೇಜ್ ಡಕ್ಟ್ಸ್ ಅಂತ ಮಾಡಿದ್ದೀವಿ, ರೈನ್ ವಾಟರ್ ಡ್ರೈನೇಜ್ ಡಕ್ಟ್ಸ್ ಅಂತ. ಅದೆಲ್ಲ ಡೈರೆಕ್ಟ್ ಆಗಿ ಮೀಡಿಯನ್ ಅಂದ್ರೆ ಪಿಲ್ಲರ್ಗೆ ಹೋಗುತ್ತೆ ಸರ್. ಆ ಪಿಲ್ಲರ್ ಇಂದ ಸ್ಟಾಮ್ ವಾಟರ್ ಡ್ರೈನ್ಗೆ ಹೋಗುತ್ತೆ. ಸೊ ಇಟ್ ಈಸ್ ಕೈಂಡ್ ಆಫ್ ಅ ಸಿಸ್ಟಮ್ಯಾಟಿಕ್ ಇಂಜಿನಿಯರಿಂಗ್ ಮಾರ್ವಲ್ ಅಂತಾನೆ ಹೇಳ್ಬೋದು. ಮಾರ್ವಲ್ ಅಂದ್ರೆ ಅದ್ಭುತ ತರಾನೇ ಹೇಳ್ಬೋದು ಸರ್, ಯಾಕಂದ್ರೆ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಅದಕ್ಕೆ ಒಂದು ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ಪರಿಹಾರನೂ ಹಂಗೆ ಇರುತ್ತೆ ಸರ್. ಅದು ಸಂಕ್ಷಿಪ್ತವಾಗಿ ಪ್ಲಸ್ ಭೌಗೋಳಿಕವಾಗೂ, ಯಾಕಂದ್ರೆ ಕೆಲವು ಭೌಗೋಳಿಕ ಪ್ರದೇಶದಲ್ಲಿ ನಾವು ಅಂದ್ರೆ ಆ ರೀಜನ್ ಸ್ಪೆಸಿಫಿಕ್ ಆಗಿ ನಾವು ಡಿಸೈನ್ ಮಾಡಬೇಕಾಗುತ್ತೆ. ಸೊ ಆ ವಿಚಾರದಲ್ಲೂ ತುಂಬಾನೇ ಮಾಡ್ತಾ ಇದೆ. ಅದಲ್ದೇನೆ ಇವಾಗ ಸ್ಟ್ಯಾಂಪೇಡ್ ತುಂಬಾನೇ ವಿಚಾರ, ತುಂಬಾ ಮೆಜೆಸ್ಟಿಕಲಿ ಓವರ್ ಕ್ರೌಡ್ ಆಗೋದ್ರಿಂದ ಪ್ಲಾಟ್ಫಾರ್ಮ್ಗೂ ಮತ್ತೆ ಟ್ರೈನ್ಗೂ ಮುಂಚೆ ಏನು ಬ್ಯಾರಿಕೇಟರ್ ಇಲ್ಲ, ಇವಾಗೆಲ್ಲ ಬ್ಯಾರಿಕೇಟರ್ ಹಾಕ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಒಂದು ಆಕ್ಸಿಡೆಂಟ್ಸ್ ಅಥವಾ ಫ್ಯಾಟಲಿಟೀಸ್ ಇಂಜುರೀಸ್ ಆಗ್ಬಾರ್ದನ್ನೋ ರೀತಿಯಲ್ಲಿ ನಾವು ಸ್ಟೀಲ್ ಬ್ಯಾರಿಕೇಟರ್ಸ್ ಹಾಕ್ತಾ ಇದೀವಿ. ಬೆಸ್ಟ್ ಪ್ರಾಕ್ಟೀಸಸ್ ತುಂಬಾನೇ ಇದಾವೆ, ಇನ್ನ ನಿಧಾನವಾಗಿ ಹಂತ ಹಂತವಾಗಿ ಮಾಡ್ತಾ ಇದೀವಿ. ಎಲ್ಲರಿಗೂ ನಮಸ್ಕಾರ.

ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ, ಸಮಯ ಈಗ 7:20. ನಿಧನ ಸುದ್ದಿ. ಮೂಲತಃ ಕೊಡಗು ಜಿಲ್ಲೆ ಪಾಲೂರು ಗ್ರಾಮದವರಾದ, ಪ್ರಸ್ತುತ ಮೈಸೂರಿನ ಇಲವಾಲದಲ್ಲಿ ವಾಸವಿದ್ದ ಪುದಿನೆರವನ ದಿವಂಗತ ಕುಟ್ಟಪ್ಪ ಅವರ ಪತ್ನಿ ಕಾವೇರಿ ಇಂದು ನಿಧನರಾದರು. 76 ವರ್ಷ ಪ್ರಾಯದ ಪುದಿನೆರವನ ಕಾವೇರಿ ಅವರ ಸಂಸ್ಕಾರ ನಾಳೆ ಮೈಸೂರಿನಲ್ಲಿ ನಡೆಯಲಿದೆ. ಕುಶಾಲನಗರ ಹೌಸಿಂಗ್ ಬೋರ್ಡ್ ವಾಸಯಂಜ ಶಿವಚಾಳಿಯಂಡ ಸರೋಜ ಇಂದು ಮೃತಪಟ್ಟಿದ್ದು 85 ವಯತ್ತರ ಶಿವಚಾಳಿಯಂಡ ಸರೋಜ ತಾಮನೆ ನಾಯಕಂಡ ಕೈಕಾಡ. ಆಖರಿ ಕಾರ್ಯ ನಾಳೆ 12 ಗಂಟೆಗೆ ಕೊಡವ ಸಮಾಜ ಕ್ಯಾಕೊಳ್ಳಲು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡುಗುನ ವಿತರಕರು ಸುಖಾ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಮ್ಮಲ್ಲಿ ಎಲ್ಲಾ ತರಹದ ಪ್ಲೈವುಡ್ ಬ್ರ್ಯಾಂಡ್ ಗಾ ಲ್ಯಾಮಿನೇಟೆಡ್ ಬಾಗಿಲುಗ WPC ಹಂಗೆ NFC ಬಾಗಿಲುಗ ನಿಮಗೆ ಸಿಕ್ಕಿದೆ. ಇಂದೇ ಸಂಪರ್ಕ ಮಾಡಿ ಮಾಲೀಕರು ಮೊಟ್ಟನ ಕೌಶಿಕ್ ಸುಪ್ಪಯ್ಯ. ಮೊಬೈಲ್ 9483620311. ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಲಶಕ್ತಿ ಸಚಿವಾಲಯ 2025 ವಿಶ್ವ ಶೌಚಾಲಯ ದಿನದ ಬಗ್ಗೆಲಿ ಹಮಾರ ಶೌಚಾಲಯ ಹಮಾರ ಭವಿಷ್ಯ ಅಭಿಯಾನ ಶುರು ಮಾಡಿದ್ದು 2025 November 19 December 10 ಮಾನವ ಹಕ್ಕುಗಳ ದಿನದ ಮುಟ್ಟ ಈ ಅಭಿಯಾನ ಇಡೀ ರಾಷ್ಟ್ರದಲ್ಲಿ ನಡೆಯಕೊಟ್ಟು ಈ ಅಭಿಯಾನ ಶೌಚಾಲಯದ ಮಹತ್ವನ ತಿಳಿಸಿಕಾಗಿದ್ದು ಸ್ವಚ್ಛ ಭಾರತ್ ಮಿಷನ್ ಅಭಿಯಾನದ ಉದ್ದೇಶಕ್ಕೆ ಹೊಂದುವಂಗೆ ಇದ್ದು ಶೌಚಾಲಯದ ಬಳಕೆನ ಬಗೆಯಲ್ಲಿ ಜಾಗೃತಿ ಮೂಡಿಸಿಕಾಗಿ ಆಯಾಯ ಸ್ಥಳಗಳ ಗಣ್ಯ ವ್ಯಕ್ತಿಗ ಪ್ರಶಸ್ತಿ ಪಡ್ಕೊಂಡವು. ಹಿರಿಯ ನಾಗರಿಕರು, ಸಿಬ್ಬಂದಿಗ, NSS NCC ವಿದ್ಯಾರ್ಥಿಗ, ಹಿಂಗೆ ಎಲ್ಲರನ್ನ ಈ ಅಭಿಯಾನದಲ್ಲಿ ಭಾಗವಹಿಸುವಂಗೆ ಸರ್ಕಾರ ಕೇಳಿಕೊಂಡಿದ್ದು ಅಭಿಯಾನ December 10 ಮುಕ್ತಾಯ ಆದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿರೋಧಕ ಮತ್ತು ನಿಯಂತ್ರಣ ಘಟಕ ಕೊಡಗು ಇವರ ಕಡೆಯಿಂದ December 1 ವಿಶ್ವ ಏಡ್ಸ್ ದಿನ 2025 ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರ ಬಗೆಯಲ್ಲಿ ಅಂದು ಹೊತ್ತಾರೆ 10 ಮಡಿಕೇರಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನ ಕಚೇರಿ ಆವರಣದ ಜಾಗೃತಿ ಜಾಥಾ ಹೊರಟು ಚೌಕಿ ವೃತ್ತಂದಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಟ್ಟ ಜಾಥಾ ನಡೆದು ಸಭಾ ಕಾರ್ಯಕ್ರಮ 11 ಪದವಿ ಪೂರ್ವ ಕಾಲೇಜು ಮಡಿಕೇರಿಯಲ್ಲಿ ನಡೆದಿದೆ. ಜನರಲ್ಲಿ HIV ಏಡ್ಸ್ ಬಗೆಯಲ್ಲಿ ತಿಳುವಳಿಕೆ ಮೂಡಿಸಿಕಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನವು ಬೇರೆ ಬೇರೆ ಹಂತಲಿ ಅರಿವು ಕಾರ್ಯಕ್ರಮ ಹಮ್ಮಿಕೊಂಡಳು. ಮಡಿಕೇರಿ ನಗರಸಭೆನ ಕಡೆಯಿಂದ ಇಂದು ಮಡಿಕೇರಿನ ಅಂಬೇಡ್ಕರ್ ಭವನದಲ್ಲಿ ಪೌರ ಕಾರ್ಮಿಕ ದಿನಾಚರಣೆ ನಡೆದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ ಗೌಡನವು ಮಡಿಕೇರಿ ಶುಚಿ ಮತ್ತು ಒಳ್ಳ ಗಾಳಿಗೆ ಹೆಸರಾಕೆ ಕಾರಣ ಪೌರ ಕಾರ್ಮಿಕರು. ಸದ್ದಿಲ್ಲದೆ ಅವು ಮಾಡುವ ಕಾರ್ಯದಿಂದಾಗಿ ನಾವು ನೆಮ್ಮದಿಯಿಂದ ಇರಕ್ ಅವರ ಚಾಕ್ರಿಗೆ ನಾವು ಎಷ್ಟು ಗೌರವ ಕೊಟ್ಟರೂ ಸಾಲದು ಅಂತ ಹೇಳ್ದು. ಹಾಗೆ ಅವರ ಚಾಕ್ರಿ ಕಾಯಂ ಮಾಡೋಕ್ಕೂ ಸಮಯ ಸಮಯಕ್ಕೆ ಅವಕ್ಕೆ ಆರೋಗ್ಯ ತಪಾಸಣೆ ಮಾಡಿಸೋಕ್ಕೂ ಅವರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸೋಕ್ಕೂ ಅಂತ ಶಾಸಕರು ಹೇಳ್ದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ ನಗರಸಭಾಧ್ಯಕ್ಷೆ ಪಿ ಕಲಾವತಿನವು ಪೌರ ಕಾರ್ಮಿಕರಿಗೆ ನಾವು ಎಷ್ಟು ಗೌರವ ಕೊಟ್ಟರೂ ಸಾಲದು ಅಂತ ಹೇಳ್ದು. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿನ ಕಡೆಯಿಂದ ವಿಜ್ಞಾನ, ತಂತ್ರಜ್ಞಾನ, ಆರ್ಥಿಕತೆ ಈ ವಿಭಾಗಗಳಲ್ಲಿ ಗ್ರಾಮೀಣ ಪ್ರದೇಶದ ಜನಜೀವನ ಬದಲು ಮಾಡಿಕೆ ಸಹಾಯ ಆದ ಉದ್ಯಮ ಮತ್ತು ಉದ್ಯೋಗ ಸೃಷ್ಟಿಗೆ ಕಾರಣ ಆದ ಆವಿಷ್ಕಾರಗಳನ್ನ ಗುರುತು ಮಾಡಿ ಪದವಿ, ಸ್ನಾತಕೋತ್ತರ ಪದವಿ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೆ ಬೋಧನೆ ಮಾಡೋಕೆ ಪ್ರೊಫೆಸರ್ UR ರಾವ್ ಪುರಸ್ಕಾರ, ಪದವಿ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಎಸ್ ಕೆ ಶಿವಕುಮಾರ್ ಪುರಸ್ಕಾರ, ಬಾಕಿ ಬೋಧಕರು ಮತ್ತು ಜನಸಾಮಾನ್ಯರಿಗೆ ಪ್ರೊಫೆಸರ್ ಎಸ್ ಅಯ್ಯಪ್ಪನ್ ಪುರಸ್ಕಾರಕ್ಕೆ ಅರ್ಜಿ ಕರೆದಿದ್ದು, ಆಸಕ್ತಿ ಇರೋ ಡಿಸೆಂಬರ್ 31 ಅಕಾಡೆಮಿನ ಜಾಲತಾಣಲ್ಲಿ ಆನ್ಲೈನ್ಲಿ ಅರ್ಜಿ ಸಲ್ಲಿಸಕ್ಕೆ. ಕೊಡಗು ಜಿಲ್ಲಾ ಹಿರಿಯ ನಾಗರಿಕರ ವೇದಿಕೆನ ಸಂತೋಷಕೂಟ ಜಂಬರ ನಾಳೆ ಹಿರಿಯ ನಾಗರಿಕರ ವೇದಿಕೆನ ಅಧ್ಯಕ್ಷರಾದ ಕೊಂಗಂಡ ಎ ತಿಮ್ಮಯ್ಯನವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿನ ಬಾಲಭವನದಲ್ಲಿ ಹೊತ್ತಾರೆ 10 ನಡೆಯಕ್ಕಿದ್ದು, ಜಿಲ್ಲಾಸ್ಪತ್ರೆಯ ವೈದ್ಯ ಶಾಸ್ತ್ರಜ್ಞ ಡಾಕ್ಟರ್ ಜಿಡಿ ಚೇತನ್, ಕಗ್ಗಟ್ಟನಾಡು ಹಿರಿಯ ನಾಗರಿಕರ ವೇದಿಕೆನ ಕಾಟಿಮಾಡ ಜಿಮ್ಮಿ ಅಣ್ಣಯ್ಯ ಸೇರಿದಂಗೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಗೊತ್ತಾವುಟು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಕೊಡಗು ಇವರ ಕಡೆಯಿಂದ ಸ್ವಚ್ಛತಾ ಆಂದೋಲನದ ಬಗ್ಗೆಲಿ ಮಡಿಕೇರಿ ಸಂತ ಜೋಸೆಫರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗ ನಾಳೆ ಹೊತ್ತಾರೆ 11 ಮಡಿಕೇರಿನ ರಾಜಸೀಟಿಂದ ಸ್ವಚ್ಛತಾ ಆಂದೋಲನ ಜಾಥಾ ಮಾಡಿಕ್ಕಿದ್ದು, ಜಾಥಾ ಜನರಲ್ ತಿಮ್ಮಯ್ಯ ವೃತ್ತ, ಜನರಲ್ ತಿಮ್ಮಯ್ಯ ವಸ್ತು ಸಂಗ್ರಹಾಲಯ ಮತ್ತೆ ಅದೇ ಮಾರ್ಗಲಿ ಗಾಂಧಿ ಮೈದಾನಕ್ಕೆ ವಾಪಸ್ಸು ತಲುಪಿದೆ. ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇವರ ಕಡೆಯಿಂದ ಮಡಿಕೇರಿನ ಜನರಲ್ ತಿಮ್ಮಯ್ಯ ಒಳಾಂಗಣ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಪದವಿ ಪೂರ್ವ ಕಾಲೇಜು ಹೈದಂಗ ಮತ್ತು ಗೋಡೆಗಳ ಶಟಲ್ ಬ್ಯಾಡ್ಮಿಂಟನ್ ಪೈಪೋಟಿ ನಡೆದು ಪೈಪೋಟಿನ ಉದ್ಘಾಟನೆ ಮಾಡಿ ಮಾತಾಡಿದ ಮಡಿಕೇರಿನ ಶಾಸಕ ಡಾಕ್ಟರ್ ಮಂತರ್ಗೌಡನವು ಆಟಲಿ ಸೋಲ್ದು ಗೆಲ್ದು ಇದ್ದದೆ ವಾಲಿಬಾಲ್ ಹಾಕಿ ಬ್ಯಾಡ್ಮಿಂಟನ್ ಆಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪದರಲಿ ಜಿಲ್ಲೆ ನೋವುಗಳು ಕೊಡಗು ಜಿಲ್ಲೆ ಕ್ರೀಡೆಯಲ್ಲಿ ಹೆಸರು ಮಾಡಿದ್ದು ಸತತ ಅಭ್ಯಾಸದಿಂದ ದೊಡ್ಡ ಮಟ್ಟಕ್ಕೆ ತಲುಪಕ್ಕೆ ಅಂತ ಹೇಳ್ದು. ಮಡಿಕೇರಿನ ಜನರಲ್ ತಿಮ್ಮಯ್ಯ ಆಟದ ಬಾಣೆನ ಹತ್ತಿರದ ಕೋಲ್ ಮಂದಲಿ ಮಡಿಕೇರಿನ ಕೊಡವ ಸಮಾಜದ ಕಡೆಯಿಂದ ಏರ್ಪಾಡು ಮಾಡಿದ್ದ ಆಲದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಶಾಸಕರು, ಸಂಸದರು, ಅಕಾಡೆಮಿಗಳ ಅಧ್ಯಕ್ಷರು ಸೇರಿದಂಗೆ ಗಣ್ಯರು ಭಾಗವಹಿಸಿದರು. ಸುಮಾರು 250 ಇತಿಹಾಸ ಇದ್ದ ಕೊಡವ ಕಲೆ ಸಂಸ್ಕೃತಿಗಳ ಪ್ರದರ್ಶನದ ಜಾಗ ಆಗಿದ್ದ ಕೋಲ್ ಮಂದಲಿದ್ದ ಆಲದ ಮರ ಉರುಳಿ ಬಿದ್ದದರಿಂದ ಮರ ಮಳೆಗಾಳಿಗೆ ಬಿದ್ದು ಹೋದರಿಂದ ಇಂದು ಸಾಂಪ್ರದಾಯಿಕ ಪೂಜೆ ಮಾಡಿ ಆಲದ ಗಿಡ ನೆಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡಗಿನ ವಿತರಕರು. ಸುಖ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಿಮ್ಮ ಮನೆಗೆ ಬೇಕಾದ ಇಂಟೀರಿಯರ್ ಐಟಮ್ಸ್ ಗಳಿಗಾಗಿ ಇಂದೇ ಸಂಪರ್ಕ ಮಾಡಿ ಮಾಲೀಕರು ಮೊಟ್ಟನ ಕೌಶಿಕ್ ಸುಬ್ಬಯ್ಯ. ಮೊಬೈಲ್ 9483620311. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಕೋಶಾಲಿ ಹಮಾರಿ. ಕಾಲತ್ರ ಕಳಿ ಕೊಡವ ಸಿನಿಮಾ ನಾಳೆ ಚೆನ್ನಿಯಾಚೆ ಪಿಂಜಾ ಮತ್ತೆಂದು ನಾರಾಚ ಗೋಣಿಕೋಪತ್ತುಳ್ಳ ಸ್ವಾತಂತ್ರ್ಯ ಸ್ಮಾರಕ ಭವನತ್ ಪೊಲಕ 10 ಮಜ್ಜನ ದಂಡು ಪಿಂಜ ಒಯ್ಪತ್ತು 6 ಮೂಂದು ಪ್ರದರ್ಶನ ಕಾಂಬ ಕಲಾಭಿಮಾನಿಯ ಬಾರಿ ಸಿನಿಮಾ ನೋಟಿ ಪುರುಡುತ್ತಾರೆ ಎಂದು ಕಟ್ಟಣಿತು ಕಾಲತ್ರ ಕಳಿ ಸಿನಿಮಾ ತಂಡಕಾರ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ನವೆಂಬರ್ 14 ನಿಧನರಾದ ಮರಂದೋಡ ಗ್ರಾಮ ಬಿಲ್ಲವರ ಗಣೇಶ್ ಪೂಜಾರಿ ಅವರ ತಿಥಿ ಕರ್ಮಾಂತರ ಇದೇ 30 ಭಾನುವಾರ ಪೂರ್ವಾಹ್ನ 11 ಚೆಯ್ಯಂಡಣ್ಣೆ ಲಕ್ಷ್ಮೀ ಮಹಿಳಾ ಸಮಾಜದಲ್ಲಿ ನಡೆಸಲಾಗುವುದು. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ಪುಷ್ಪ, ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್. ಸರ್ಪ್ರೈಸ್ ಗಿಫ್ಟ್? ಓಪನ್ ಮಾಡು. ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ? ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಬಿಡಿಎಂ ಕಂಪನಿಯ ಕಂಪ್ಲೀಟ್ ರಿಮೂವೆಬಲ್ ಬರ್ನರ್ ಗ್ಯಾಸ್ ಸ್ಟವ್ ಲೈಫ್ ಟೈಮ್ ವಾರಂಟಿಯೊಂದಿಗೆ, ಜೊತೆಗೆ ಮನೆ ಹಾಗೂ ಹೋಟೆಲ್ ಬಳಕೆಯ ಮಿಕ್ಸಿಗಳು ಅಪ್ ಟು 2400 ವ್ಯಾಟ್ಸ್ ನಲ್ಲಿ ಲಭ್ಯವಿರುತ್ತದೆ. ಖರೀದಿಗಾಗಿ ಬನ್ನಿ ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಅಮ್ಮತ್ತಿ ಒಂಟಿಯಂಗಡಿ ಶ್ರೀ ಮುತ್ತಪ್ಪ ದೇವಸ್ಥಾನದಲ್ಲಿ ಪುತ್ತರಿ ವೆಳ್ಳಾಟಂ ಇದೇ 30 ಭಾನುವಾರ ನಡೆಯಲಿದ್ದು, ಬೆಳಿಗ್ಗೆ 6 ಗಣಪತಿ ಹೋಮ, ಸಂಜೆ 4 ಮುತ್ತಪ್ಪನನ್ನು ಮಲೆ ಇಳಿಸುವುದು, ಸಂಜೆ 6 ಶ್ರೀ ಮುತ್ತಪ್ಪ ದೇವರ ವೆಳ್ಳಾಟಂ ನಡೆಯಲಿದೆ, ರಾತ್ರಿ 8 ಅನ್ನ ಸಂತರ್ಪಣೆ ಇದೆ. ಪುತ್ತರಿ ವೆಳ್ಳಾಟಂ ಪ್ರಯುಕ್ತ ನಡೆಯುವ ಸೇವೆಗಳಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9632834708. ನಾಡಿನ ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ಅಮ್ಮತ್ತಿ ಒಂಟಿಯಂಗಡಿ ಶ್ರೀ ಮುತ್ತಪ್ಪ ದೇವಸ್ಥಾನದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಜಾಹೀರಾತುಗಳು ಪ್ರಸಾರವಾದವು. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.